103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30.18. ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದೇ ಶಾಶ್ವತ ಮತ್ತು ಸತ್ಯ. ಇದು ರಾಷ್ಟ್ರಕವಿ ಕುವೆಂಪು ಅವರ ನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಕಾರ್ಯಕ್ರಮ ಚಿತ್ರಗೀತೆಗಳು. ಆತ್ಮೀಯ ಶ್ರೋತೃಗಳಿಗೆಲ್ಲ ಮುಸ್ಸಂಜೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ, ರೇಡಿಯೋ ಗೆಳೆಯ ಡಾಕ್ಟರ್ ಬಸವರಾಜ ಗುಬ್ಬಿ. ಕೆಳಗರೆ ಆರಂಭಕ್ಕೆ ಕೇಳೋಣ ಚೆಲ್ಲಿದರು ಸಂಪಿಗೆಯ ಚಿತ್ರದ ಗೀತೆ. ಹಾಡಿದ್ದಾರೆ ಶಮಿತಾ ಹಾಗೂ ಮಾಣಿಕ್ಯ ವಿನಾಯಕಂ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. Ha ha ha!

ಕವಿರಾಜ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಚಿತ್ರ ಬೃಂದಾವನ, ಗಾಯಕರು ಟಿಪ್ಪು. ಖುಷಿಯಿಂದ ಪಲ್ಟಿ ಹೊಡೆದಿದೆ, ನಿನ್ನೇ ನೋಡುತ್ತಾ ಸ್ಟೈಲ್ ಆಗಿ ಸಿಟಿ ಹೊಡೆದಿದೆ. ಅಯ್ಯಯ್ಯೋ ಎಕ್ಕುಟ್ಟೋದೆ ನಾ ಸುರಾಂಗನಿ ಸುರಾಂಗನಿ, ನಾನೊಬ್ನೇ ಇಲ್ಲಿ ಅಚ್ಚ ಲಡ್ಕ ಸುರಾಂಗನಿ ಸುರಾಂಗನಿ. ಕಿಚ್ಚಿ ಹಿಡ್ಕ ಹಾಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ರೂಬಾರು ರೂಬಾರು ಈ ಮನಸ್ಸಿನ ಎಫ್ಎಂ ಅಲ್ಲಿ ನಿಂದೆ ಹಾಡಿದೆ ರೂಬಾರು ರೂಬಾರು ಶೇಖರ್ ಮಾಡಿದು ನೋಡು ಕಣ್ಣಲ್ಲಿ ಕನಸು ನೂರು ವಾಕಿಂಗ್ ಹೊರಟಿವೆ ನೋಡು ನಿನ್ ಹಿಂದೆ ಮಾಡ್ತಾವಂತೆ ಹೂವೆಲ್ಲ ಪರೇಡು ಉದ್ಯಾನ ಆಗೆ ಹೋಯ್ತು ನೀನು ಹೋಗೋ ರೋಡು ಓ ಮೇರಿ ದಿಲ್ ರುಬಾ ನೀನು ಚಂದ್ರನ ತಂಗಿಯೇ ಓ ಮೇರಿ ದಿಲ್ ರುಬಾ ನೀನು ಬಾನಿನ ಚುಕ್ಕಿಯೇ ತಗಲಾಕೊಂಡೆ ನಾ ನಿನ್ನ ಕಣ್ಣಿನ ಎದಿಗ ಸುರಾಂಗನಿ ಸುರಾಂಗನಿ ನಾನೊಬ್ನೇ ಇಲ್ಲಿ ಅಚ್ಚ ಲಡ್ಕ ಸುರಾಂಗನಿ ಸುರಾಂಗನಿ ಬಿಡಬೇಡ ನನ್ನ ಗಟ್ಟಿ ಹಿಡ್ಕ ನಕ್ಕಿದ್ರೆ ನನ್ನ ನೋಡಿ ನೀ ಹಿಂಗೆ ಹಸೀನ ಕಿತ್ಕೊಂಡು ಬರ್ತಾ ಐತೆ ಮೈ ತುಂಬಾ ಪಸೀನ ಸಕ್ಕೇರಿ ಅತ್ತಿ ಇಟ್ಟ ಸೇಬು ಹಣ್ಣು ನೀನ ಮಾರ್ನಿಂಗ್ ಸೂರ್ಯ ಹುಟ್ಟೋ ದಿನ ನೋಡೋಕೆ ಆಕಾಶ ಮುಚ್ಚುವ ಹಾಗೆ ಹಾಕಿಸಿ ಚಪ್ಪರ ಜೇಬಲ್ಲಿ ಕುಂತಿದೆ ಒಂದು ವಜ್ರದ ಉಂಗುರ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಸುರಾಂಗನಿ ಸುರಾಂಗನಿ ನಾನೊಬ್ನೇ ಇಲ್ಲಿ ಅಚ್ಚ ಲಡ್ಕ ಸುರಾಂಗನಿ ಸುರಾಂಗನಿ ಬಿಡಬೇಡ ನನ್ನ ಗಟ್ಟಿ ಹಿಡ್ಕ ಅಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ರುಬಾರು ರುಬಾರು ಈ ಮನಸ್ಸಿನ ಎಫ್ಎಂ ಅಲ್ಲಿ ನಿಂದೆ ಹಾಡಿದೆ ರುಬಾರು ರುಬಾರು ನೀವು ಆಲಿಸುತ್ತಿರುವ ಈ ಗೀತೆ ಸಂಗಾತಿ ಚಿತ್ರದ್ದು. ಹಾಡಿದ್ದಾರೆ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ನೋಡಿದಷ್ಟು ಚಂದ ನೀನು ಚೆಲುವೆ ಚೆಲುವೆ ತೀಡಿದಷ್ಟು ಗಂಧ ನೀನು ಒಲವೇ ಒಲವೇ ಏನು ಕಂಡು ನಗುವೆ ನಗುವೆ ಹಾಗೆ ಏನೇ ಇರಲಿ ನಗುನಿ ನಗುನಿ ಹೀಗೆ ನೋಡಿದಷ್ಟು ಚಂದ ನೀನು ಚೆಲುವೆ ಚೆಲುವೆ ತೀಡಿದಷ್ಟು ಗಂಧ ನೀನು ಒಲವೇ ಒಲವೇ ಅದರಿಂದ ನಗುವಿಗೆ ಬಂತು ಪ್ರೀತಿಯ ರೂಪ. ಹೃದಯ ಕಂಡ ಕಾರಸ ನೀನು ಚೆಲುವೆ, ನಿನ್ನ ಕರೆ ನನ್ನೊಳಗೆ ನಾ ಕುಣಿವೆ. ಸಂಗಾತಿಯಾಗು ಈ ಪ್ರೀತಿಗೆಲ್ಲ, ಸಂಗಾತಿಯಾಗು ಈ ಬಾಳಿಗೆಲ್ಲ ನನ್ನ ಸಾಗಿಸು. ನಿನ್ನ ಕನಸಿನ್ನನು ಏನು ಕಂಡು ನಗುವೆ ನಗುವೆ ಹಾಗೆ, ಏನೇ ಇರಲಿ ನಗುನಿ ನಗುನಿ ಹೀಗೆ. ನೋಡಿದಷ್ಟು ಚಂದ ನೀನು ಚೆಲುವೆ ಚೆಲುವೆ, ತೀಡಿದಷ್ಟು ಗಂಧ ನೀನು ಒಲವೆ ಒಲವೆ. ಹಾಗೂ ಶಾನ್ ಅವರ ಧ್ವನಿಯಲ್ಲಿ ಕೇಳಿ ಪ್ರಿನ್ಸ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ. ಬೇರೊಡು ಸಾಲದು ನೆನಪನು ಎಣಿಸಲು, ಇರುಳು ಸಾಲದು ವಿರಹವ ಸಹಿಸಲು, ದಿಶರ ಹೀಗಿರಲು ಕೇಳಿದ್ರೆ ಮಿನಿಮಮ್ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ. ನೂರಕ್ಕೆ ನೂರು ಡಾಲ್ಮಿಯಾ ಸಿಮೆಂಟ್ ಫ್ಯೂಚರ್ ಟುಡೇ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ಬದ್ರಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.